ಈಗ ನೀವು ಕೇಳಿದ ಗೀತೆಯನ್ನು ಹಾಡಿದವರು ಬೆಂಗಳೂರು ಲತಾ. ಇನ್ನು ಮುಂದೆ ಕೇಳಿ ಹೋಗಲೇನೋ ಜಾತರೆಗೆ. ಬೆಂಗಳೂರು ಲತಾ ಹಾಗೂ ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಗಳಲ್ಲಿ ಹುಡುಗಿ ಜಾತುರಿಗೆ ಬರೋದಿಲ್ಲೇ. ಜಾತುರಿಯ ಹಾದಿಯಲ್ಲಿ ಕಳ್ಳು ಮುಳ್ಳು ತುಳಿಯಾಗಿದ್ರೆ, ಬಿಸಿಲು ಬೇಗಿಗೆ ಬೇಯಾಗಿದ್ರೆ, ಸಾರೊಟ್ಟು ತರಿಸಿಕೊಡೋಣ ಹುಡುಗ, ಸಾರೊಟ್ಟು ತರಿಸಿಕೊಡೋಣ. ಹೋಗ ನೀಳೋ ಜಾತುರಿಗೆ, ಹೋಗ ನೀಳೋ ಹುಡುಗ, ಹೋಗ ನೀಳೋ ಜಾತುರಿಗೆ, ಹೋಗ ನೀಳೋ ಹುಡುಗ. ಜನಪದ ಗೀತೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಣ್ಣಿನ ಮರಗಳ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಮಾರಾಟದಲ್ಲಿನ ಅನುಭವ ಕುರಿತಂತೆ ಕೆಆರ್ ನಗರ ತಾಲೂಕು ಮಿರ್ಲೆ ಹೋಬಳಿ ಬೀಚನಹಳ್ಳಿಯಲ್ಲಿ ಕೃಷಿ ನಡೆಸುತ್ತಿರುವ ಕೆಬಿ ಪ್ರಬೋಧ್ ಅವರೊಡನೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ಕೃಷಿ ರಂಗ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮ ಕೇಳುವಿರಿ. ಆಕಾಶವಾಣಿ ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ

ಯಾಕೆ ಕೈಲಾಸ ಯಾಕೆ ಬೇಕು ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ಎಲ್ಲಿಗೂ ನಾನಿಲ್ಲಿಯೇ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ತುಕಿದು ಜಟ್ಟ ಚಾವಣಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದು ಜಟ ಚಾವಣಿ ವಿಧಿ ದಡ ಸೇರಿಸುವ ಬಂಡಿ ಆ ನೀವು ಕೇಳ್ತಾ ಇದ್ದೀರಾ ಏರ್ ನೆಕ್ಸ್ಟ್ ಕಾರ್ಯಕ್ರಮ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಇದು ಕಡಿಮೆ ಖರ್ಚಿನೊಳಗ ಸಾಮಾನ್ಯ ಜನರಿಗೂ ಮನರಂಜನೆ ನೀಡೋ ಮಾಧ್ಯಮ. ಅಷ್ಟೇ ಅಲ್ಲದೆ ಗ್ರಾಮೀಣ ಪ್ರದೇಶದಿಂದ ಹಿಡಿದು ನಗರ ಹಾಗೂ ಇಂದಿನ ಮೆಟ್ರೋ ಸಿಟಿಗಳಲ್ಲಿ ಸಹ ಚಿರಪರಿಚಿತವಾಗೈತಿ. ಹಂಗಿದ್ರ ಇಂಥ ಪ್ರಭಾವಶಾಲಿ ಮಾಧ್ಯಮ ಯಾವುದಂತೀರಿ? ಈ ಮಾಧ್ಯಮ ಟೆಲಿವಿಷನ್. ನಾವೆಲ್ಲರೂ ಇದನ್ನ ಸಾಮಾನ್ಯ ಭಾಷೆಯೊಳಗೆ ಟಿವಿ ಅಂತ ಕರಿತೀವಿ. ಇಂಥ ಟೆಲಿವಿಷನ್ ಸಾಮಾಜಿಕ ಅಭಿವೃದ್ಧಿಯೊಳಗ ಎಷ್ಟು ಸದ್ಬಳಕೆ ಆಗತ್ತೆ ಅಂತ ನಮ್ಮ ನೇತ್ರ ಹೇಳ್ತಾರೆ. 19ನೇ ಶತಮಾನದಲ್ಲಿ ಬಂದಂತಹ ಪ್ರಭಾವಿ ಮಾಧ್ಯಮ ಅಂದ್ರೆ ಅದು ಟಿವಿ. ಯಾಕಂದ್ರೆ ಮೊದಲೆಲ್ಲ ಕೇವಲ ಕೇಳುವ ಮತ್ತು ಓದುವ ಮಾಧ್ಯಮಗಳು ಅಷ್ಟೇ ಇದ್ವು. ನಂತರದಲ್ಲಿ ದೃಶ್ಯ ಶ್ರವ್ಯ ಜೊತೆಗೆ ಓದುವ ಮಾಧ್ಯಮ ಅಂತ ಬಂದಿದ್ದಂದ್ರೆ ಅದು ಟಿವಿ ಅಂತ ನಾವು ಹೇಳ್ಬೇಕಾಗತ್ತ. ಹೌದು ನೇತ್ರ, ನಿಜ ನೀವು ಕರೆಕ್ಟ್ ಹೇಳಿದ್ರಿ. ಯಾಕಂದ್ರೆ ಇದು ನೋಡುವುದು ಮತ್ತು ಕೇಳುವುದರಿಂದ ಹೆಚ್ಚು ಪ್ರಭಾವಶಾಲಿ ಆಗ್ತವೆ. ಅದ್ರ ಜೊತೆಗೆ ಕೆಲವೊಂದಿಷ್ಟು ವಿಶೇಷ ಕಾರ್ಯಕ್ರಮಗಳನ್ನು ಇವರು ಪ್ರಸಾರ ಮಾಡ್ತಾರೆ ಸಾಮಾಜಿಕ ಒಳಗೆ ಅಭಿವೃದ್ಧಿ ಆಗಲಿ ಅಂತ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಎಸ್, ಈ ಸರ್ಕಾರ ಹೊರಡಿಸುವಂತ ಯೋಜನೆಗಳನ್ನ ಜನರಿಗೆ ಬಿತ್ತರಿಸ್ತಾವ ಮತ್ತು ಪ್ರಸ್ತುತ ದಿನಗಳಲ್ಲಿ ಆನ್ಲೈನ್ ಪ್ರಪಂಚ ಅತಿ ಹೆಚ್ಚಾಗಿ ಬೆಳೆದು ನಿಂತದ. ಸೊ ಅಂತ ಟಿವಿ ಚಾನೆಲ್ಗಳನ್ನ ನೋಡೋದ್ರಿಂದ ಆನ್ಲೈನ್ ಆ್ಯಪ್ಗಳ ಬಳಕೆ ಜಾಸ್ತಿ. ನೇತ್ರ, ಇವಾಗ ನಾವು ಎಲ್ಲಿ ಕೇಳಿದ್ರು ಎಲ್ಲರೂ ಬರೇ ಸ್ಮಾರ್ಟ್ ಫೋನ್ ಇದ್ದರು ಓ ಟಿ ಟಿ ಒಳಗೆ ಲಾಂಚ್ ಆಗತ್ತೈತಿ, ಓ ಟಿ ಟಿ ಒಳಗೆ ನೋಡ್ತೀವಿ ಅನ್ನತ್ತಾರ. ಈ ಓ ಟಿ ಟಿ ಅಂದ್ರೆ ಏನು? ಓ ಟಿ ಟಿ ಅಂದ್ರೆ ಓವರ್ ದ ಟಾಪ್ ಅಂದ್ರೆ ಇದು ಟ್ರೆಂಡಿಂಗ್ ಒಳಗಿರೋ ಆ್ಯಪ್. ಈಗ ಟಿವಿಗಿಂತ ಮೊದಲು ಅವರವರ ಚಾನೆಲ್ಗಳಿಗೆ ಅವ್ರವ್ರದೇ ಆದಂಥ ಒಂದೊಂದು ಆ್ಯಪ್ಗಳನ್ನ ಮಾಡಿ ಅದಕ್ಕೆ ಟಿವಿಗಿಂತ ಮೊದಲು ಮತ್ತು ಟಿವಿಯಲ್ಲಿ ಪ್ರಸಾರವಾದ ಕಾರ್ಯಕ್ರಮಗಳನ್ನ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ನೋಡಬಹುದಾದಂಥ ಒಂದು ಪ್ಲಾಟ್ಫಾರ್ಮ್ ಅಂದ್ರೆ ಅದು ಓ ಟಿ ಟಿ ಪ್ಲಾಟ್ಫಾರ್ಮ್. ಮತ್ತು ಹಿಂದಿನ ಕಾಲದಾಗ ನಮ್ಮ ಹಿರಿಯರೆಲ್ಲ ರಾಮಾಯಣ ಮತ್ತು ಮಹಾಭಾರತವನ್ನ ಕಥಾರೂಪವನ್ನ ನಾಟಕದ ರೂಪದಲ್ಲಿ ನೋಡ್ತಾ ಇದ್ರು. ಬಟ್ ನಾವಿವಾಗ ನಮ್ಮ ಜನರೇಷನ್ಗೆ ನಾವು ರಾಮಾಯಣ ಮಹಾಭಾರತ ಬುಕ್ ನೋಡೋದ್ರೊಳಗೆ ಸುಸ್ತಾಗಿ ಬಿಡ್ತೀವಿ. ಅಂತಹ ಕಠಿಣವಾದಂಥ ಕಥಾ ಸಂಗ್ರಹವನ್ನು ಧಾರಾವಾಹಿಗಳ ಮೂಲಕ ತೋರಿಸಿ ಮಕ್ಕಳಲ್ಲಿ ಮತ್ತು ಎಲ್ಲ ಈಗಿನ ಯುವಕರಲ್ಲಿ ಅದು ಮಹಾಭಾರತ ಅಂದ್ರೇನು, ರಾಮಾಯಣ ಎಂದರೇನು, ಅದರ ಮೌಲ್ಯಗಳೇನು ಅನ್ನೋದನ್ನು ಈಗಿನ ಜನತೆಗೆ ಟಿವಿ ತೋರಿಸುವಲ್ಲಿ ಉತ್ತಮ ಕಾರ್ಯ ಯಶಸ್ವಿಯಾಗಿದೆ. ಈ ಟೈಮ್ ಒಳಗೆ ಟೆಲಿವಿಷನ್ ಒಳಗೆ ನಾವು ಈ ತರ ದೃಶ್ಯ ನೋಡೋದ್ರಿಂದ ಅದ್ರ ಬಗ್ಗೆ ನಾವು ತಿಳ್ಕೋಬಹುದು, ಉಪಯುಕ್ತವಾದ ಮಾಹಿತಿಯನ್ನು ಸಹ ನೀಡಿದ್ರಿ. ಇದ್ರ ಜೊತೆಗೆ ಕೆಲವೊಂದಿಷ್ಟು ಚಾನೆಲ್ಗಳಲ್ಲಿ ಏನು ಸುದ್ದಿ ಆಗಿರ್ಬೋದು ಅಥವಾ ಕಾರ್ಯಕ್ರಮ ಆಗಿರ್ಬೋದು ಪ್ರಸಾರ ಆಗ್ತಾವಲ್ಲ, ಅವು ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅನ್ನೋ ಒಂದು ಮಾತನ್ನ ನಾವು ಕೇಳ್ತೀವಿ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಹೌದು, ಹೀಗಾಗಿನೇ ಆ ಮಕ್ಕಳ ಪೇರೆಂಟ್ಸ್ ಚೈಲ್ಡ್ ಲಾಕ್ ಅನ್ನೋ ಆ್ಯಪ್ ಅನ್ನ ಟಿವಿ ಅವರು ರಿಮೋಟ್ ನಲ್ಲಿ ಸಬ್ಸ್ಕ್ರಿಪ್ಷನ್ ಮಾಡಿರ್ತಾರೆ. ರಿಮೋಟ್ ನಲ್ಲಿ ಆ ಚೈಲ್ಡ್ ಲಾಕ್ ಅನ್ನ ಅವರು ಆಕ್ಟಿವೇಟ್ ಮಾಡಬೇಕು. ತಂದೆ ತಾಯಿಗಳು ಮಕ್ಕಳಿಗೆ ಯಾವ ಕಾರ್ಯಕ್ರಮಗಳು ಅಥವಾ ಯಾವ ಚಾನಲ್ ಅವ್ರ ಮೇಲೆ ಪ್ರಭಾವ ಬೀರ್ತಿರ್ತಾವ, ಸೊ ಅಂತ ಕಾರ್ಯಕ್ರಮಗಳನ್ನ ಮಕ್ಕಳು ಅದರಿಂದ ದೂರ ಇರ್ಬೇಕು ಅನ್ನೋ ರೀತಿಯಲ್ಲಿ ಆ ಟಿವಿ ಚಾನೆಲ್ಗಳನ್ನ ರಿಮೋಟ್ ನಲ್ಲಿ ಆ ಚೈಲ್ಡ್ ಲಾಕ್ ಅನ್ನೋ ಆ್ಯಪ್ ನ ಆಕ್ಟಿವೇಟ್ ಮಾಡಬೇಕು. ಇದು ತುಂಬಾ ಹೆಲ್ಪ್ಫುಲ್ ಇದೆ ನೇತ್ರ. ನಿಜ, ನೀವು ಹೇಳೋವರೆಗೂ ನಮ್ಗೆ ಗೊತ್ತೇ ಇರಲಿಲ್ಲ ಈ ತರನು ಒಂದು ಫೆಸಿಲಿಟಿ ಇದೆ ಅಂತ. ಇದ್ರ ಜೊತೆಗೆ ಈ ಎಜುಕೇಶನ್ ಗೆ ಸಂಬಂಧಪಟ್ಟಂಗೆ ಆಮೇಲೆ ಎಂಟರ್ಟೈನ್ಮೆಂಟ್ಗೆ ಅಷ್ಟೇ ಅಲ್ಲದೆ ಕ್ರೀಡಾ ಕ್ಷೇತ್ರಕ್ಕೂ ಸಹ ಟೆಲಿವಿಷನ್ ಇಂದ ಏನ್ ಸಹಕಾರಿ ಆಗ್ತಾ ಇದೆ? ಕೋವಿಡ್ ಕಿನ್ನ ಮುಂಚೆ ನಾವೆಲ್ಲ ನೋಡ್ತಿದ್ವಿ, ಕೋವಿಡ್ ಬಂದ ನಂತರ ಆನ್ಲೈನ್ ಕ್ಲಾಸ್ಗಳು ಸ್ಟಾರ್ಟ್ ಆದವು. ಅದಕ್ಕಿಂತ ಮುಂಚೆನೆ ಪಠ್ಯಾಧಾರಿತವಾದ ಕಾರ್ಯಕ್ರಮಗಳು ನಮ್ಮ ದೂರದರ್ಶನದಲ್ಲಿ ಪ್ರಸಾರ ಆಗ್ತಿದ್ವು. ಮತ್ತೆ ಈಗ ಕ್ರಿಕೆಟ್ ಮತ್ ಮೊಬೈಲ್ಗಳು ಇದ್ರೂ ಸಹ ಮೊಬೈಲ್ನಲ್ಲಿ ಜಾಸ್ತಿ ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ, ಎಲ್ಲರೂ ಟಿವಿಯಲ್ಲೇ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ಆಯಂದ್ರೆಲ್ಲ ಧಾರಾವಾಹಿಗಳಿಗಂತೂ ಇಷ್ಟು ಹಚ್ಕೊಂಡ್ಬಿಟ್ಟಿರ್ತಾರೆ ಅಂದ್ರೆ ಆಯಾ ಧಾರಾವಾಹಿಗಳನ್ನ ಅವ್ರು ನೋಡ್ಲಿಲ್ಲ ಅಂತೇಳಿದ್ರೆ ಅವ್ರು ಅವತ್ತು ಊಟನು ಮಾಡಂಗಿಲ್ಲ, ಆ ಸೀರಿಯಲ್ ಮುಗಿಯೋ ಮಟ್ಟ ಅವ್ರಿಗೆ ಆ ಹಳಹಳಿನೇ ಹೋಗಂಗಿಲ್ಲ. ಈ ಸೀರಿಯಲ್ ಅಂದಾಗ ನಂಗೆ ಏನೋ ಒಂದು ಅನಿಸಿಕೆ ಬರ್ತಾ ಇದೆ. ಏನಂದ್ರೆ ಈ ಸೀರಿಯಲ್ ಬಂದಾಗಿನಿಂದ ಮನುಷ್ಯಂದೇನು ಕ್ರಿಯೇಟಿವಿಟಿ ಇದೆಯಲ್ಲ, ಅದೆಲ್ಲೋ ಒಂದ್ ಕಡೆ ಹಾಳಾಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಹಾಳೇನಾಗ್ತಾ ಇಲ್ಲ, ಸೊ ಅದರಿಂದ ಅಪ್ಡೇಟ್ ಆಗ್ತಾ ಇದಾರೆ. ಅವರಲ್ಲಿ ವ್ಯಕ್ತಿತ್ವ ವಿಕಸನ ಆಗ್ತಾ ಇದೆ. ಮಹಿಳೆಯರಲ್ಲಿ ಫ್ಯಾಷನ್ ಮಾಡೋದ್ರಿಂದ ಹಿಡಿದು ಅವ್ರಿಗೆ ಯಾವ್ಯಾವ ರೀತಿಯಾಗಿ ಮಹಿಳೆಯರು ಬದುಕಬೇಕು, ಯಾವ್ಯಾವ ರೀತಿಯಲ್ಲಿ ನಡೆದುಕೊಳ್ಬೇಕು, ಮತ್ತು ಅವರ ವ್ಯಕ್ತಿತ್ವ ವಿಕಸನ ಮತ್ತು ಭಾಷೆಯಲ್ಲಿ ಕೂಡ ಸ್ವಲ್ಪ ಸುಧಾರಿಸಿಕೊಳ್ಳುವಂತ ರೀತಿಗಳು ಈ ಧಾರಾವಾಹಿಗಳು ರಿಯಾಲಿಟಿ ಶೋಗಳು ಬಂದ ಮೇಲೆ ಆಗ್ತಾ ಇದಾವೆ. ಹೌದು, ನಿಜ. ನೀವು ಹೇಳಿದಾಗೆ ಕೆಲವೊಂದಿಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಇಲ್ಲ ಅಂತಲ್ಲ. ಇದ್ರ ಜೊತೆಗೆ ಈ ಕೆಲವೊಂದಿಷ್ಟು ಸ್ಪೋರ್ಟ್ಸ್ ಚಾನಲ್ ಅಂತ ಸ್ಪೋರ್ಟ್ಸ್ಗೆ ಮೀಸಲಾಗಿರುತ್ತೆ, ಎಂಟರ್ಟೈನ್ಮೆಂಟ್ಗೋಸ್ಕರ ಎಂಟರ್ಟೈನ್ಮೆಂಟ್ ಚಾನಲ್ಲೇ ಮೀಸಲಾಗಿರುತ್ತೆ, ಸುದ್ದಿಗೋಸ್ಕರ ಸುದ್ದಿ ಚಾನಲ್ಲೇ ಮೀಸಲಾಗಿರುತ್ತೆ. ಈ ಎಲ್ಲ ಚಾನಲ್ ಮೀಸಲಾಗಿದ್ರೂ ಕೂಡ ಸಾಮಾಜಿಕ ಅಭಿವೃದ್ಧಿಯಲ್ಲಿ ನಾವು ದೂರದರ್ಶನವನ್ನು ಯಾವ ರೀತಿ ಬಳಸ್ತಾ ಇದ್ದೀವಿ? ಶಿಕ್ಷಣಕ್ಕೆ ಆಗಿನೂ ಬಳಸಬಹುದು, ವೈಜ್ಞಾನಿಕವಾಗಿ ಬಳಸಬಹುದು, ಮತ್ತು ಯೋಗ, ಆರೋಗ್ಯ ಎಲ್ಲ ರೀತಿಯಿಂದಲೂ ನಾವು ಸಾಮಾಜಿಕ ಅಭಿವೃದ್ಧಿಯಲ್ಲಿ ಟಿವಿಯನ್ನು ಬಳಸಬಹುದು. ಸೊ ಟಿವಿಯನ್ನು ನೋಡೋದ್ರಿಂದ, ಯೋಗವನ್ನು ಮನೆಯಲ್ಲೇ ಕುಳಿತುಕೊಂಡು ಯೋಗವನ್ನು ಅಭ್ಯಾಸ ಮಾಡೋದ್ರಿಂದ ಆರೋಗ್ಯದಲ್ಲಿ ಸುಧಾರಣೆಗಳು ಕಂಡಂಥ ಅನೇಕ ಉದಾಹರಣೆಗಳು ನಾವು ನೋಡಬಹುದಾಗಿದೆ. ಮತ್ತು ಆನ್ಲೈನ್ ಕ್ಲಾಸ್ಗಳು ಇದ್ದರೂ ಕೂಡ ಟಿವಿಯಲ್ಲಿ ಪ್ರದರ್ಶನ ಆಗ್ತಿದ್ದಂಥ ಪಠ್ಯಾಧಾರಿತ ಅಧ್ಯಯನ ಕ್ರಮದಿಂದ ಅತ್ಯಂತ ಹೆಚ್ಚಾಗಿ ಅದು ಮಕ್ಕಳ ಮೇಲೆ ಪ್ರಭಾವ ಬೀರಿದ್ದು ನಾವು ನೋಡಿದ್ದೀವಿ. ಹೌದು, ನಿಜ, ಖಂಡಿತ ಬೀರುತ್ತೆ. ಎಷ್ಟೋ ಕ್ರೀಡಾಪಟುಗಳು ಟಿವಿಯಲ್ಲಿ ಪ್ರಸಾರವಾಗೋ ಕ್ರೀಡಾಪಟುಗಳ ಒಂದು ಚಟುವಟಿಕೆ, ಅವರು ವೈಯಕ್ತಿಕ ಜೀವನದ ಒಂದು ವಿಡಿಯೋಗಳನ್ನು ನೋಡೇ ಇನ್ಸ್ಪೈರ್ ಆಗಿ ಎಷ್ಟೋ ಜನ ಸಾಧನೆ ಮಾಡಿದ್ದಾರೆ, ಇದಂತೂ ಸುಳ್ಳಲ್ಲ. ಸೊ ನೀವು ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ, ತುಂಬಾ ಧನ್ಯವಾದಗಳು. ಇದ್ರ ಜೊತೆಗೆ ನಿಮ್ಮ ಹಾಬೀಸ್ ಅಂದ್ರೆ ನಿಮ್ಮ ಹವ್ಯಾಸಗಳು ಏನಿವೆ? ನನ್ನ ಹವ್ಯಾಸ ಅಂದ್ರೆ ಕ್ರಿಕೆಟ್ ನೋಡುವುದು, ಮತ್ತು ಸಿನಿಮಾಗಳನ್ನ ಜಾಸ್ತಿ ನೋಡ್ತೀನಿ, ಚಲನಚಿತ್ರದ ಹಾಡುಗಳನ್ನ ಜಾಸ್ತಿ ಕೇಳ್ತೀನಿ, ಭಾವಗೀತೆ ಆಗಿರಬಹುದು, ಜನಪದ ಗೀತೆಗಳಾಗಿರಬಹುದು, ಎಲ್ಲದರಲ್ಲೂ ನನಗೆ ಆಸಕ್ತಿ ಇದೆ. ಆಸಕ್ತಿ ಇದೆ ಅಂದ್ರಿ, ನೀವು ಹಾಡೋದೇನಾದ್ರೂ ಮನೆಯಲ್ಲಿ? ಒಂದ್ ಲೈನ್ ಹಾಡಿದ್ರೆ ಇಲ್ಲಿ ಚೆನ್ನಾಗಿರುತ್ತೆ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕತೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನೆನಪಿದೆ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ. ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ, ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಹಿದೆ, ಆ ಪ್ರೀತಿಯ ಮನ ಮರೆಯುವುದೇ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ನಿನ್ನ ಆಸರೆಯಲ್ಲಿ ಬೆಳೆದೆನು, ಬಳ್ಳಿಯಂತೆ ಹಬ್ಬಿ ನಿನ್ನ ಆಸರೆಯಲ್ಲಿ ಬೆಳೆದೆನು. ನನ್ನ ತಾಯಿಯ ಪಾದದಾಣೆ ಬೇರೆ ಏನನು ಅರಿಯನು, ನೀನೆ ನನ್ನ ದೇವನು. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ. ನಾನು ನಗುವೆ ಅತ್ತರೆ ನಾಡುವೆ,